ಬಸಲಿಯ ಜೋಡಿ ಅಕ ಬರಲಿಯ ಕೂಡಿ ಒಂಟೋಕ ಬಂದಡವಿಯ ಬಸಲಿಯ ಜೋಡಿ ಅಕ ಬರಲಿಯ ಕೂಡಿ ಒಂಟೋಕ ಬಂದಡವಿಯ ಕಬರಲಿಯ ಕೂಡಿ ಒಂಟೋ ಕರ್ಬಲ್ಲಿಯ ಜೋಡಿಯ ಕಬರಲಿಯ ಕೂಡಿ ಒಂಟೋ ಕರ್ಬಲ ನಡವಿಯ ನಡದಾರೋ ರನ ಹಿಡದಾರೋ ಕೈಯಾಗ ಪಂಚ ಹತಿಯಾರ ಬತ್ತಿ ಕತ್ತಿದಾರ ಜಂಗಿನ ಸಮರೇನು ಕಡಮಿಲಿಲ್ಲ ತಂದಿ ಹುಸೇನಿ ಸಾಹಿಬನ ಕೇಳ್ಯಾರಲ್ಲ ಹುಕಮ ಪಟ್ರೋ ಶರಣ ಏರಿ ಶಾಮ ಕರಣ ದಿನಿ ನಂದೋರಲ್ಲ ಬಸಲಿಯ ಜೋಡಿಯ ಕಬರಲಿಯ ಕೂಡಿ ಒಂಟ್ರೋ ಕರಬಲಿಯ ಅಜಂಗಿನ ಸಾಮನೇನು ಕಡಮಿನಿಲ್ಲ ತಂದಿ ಹುಸೇನಿ ಸಾಹಿಬನ ಕೇಳ್ಯಾರಲ್ಲ ಹುಕಮ ಕೊಟ್ಟೋ ಶರಣ ಏರಿ ಶಾಮ ಕರ್ಣ ದಿನಿ ನಂದೋರವಲ್ಲ ಬಸಲಿಯ ಜೋಡಿಯ ಕಬರಲ್ಲಿಯ ಕೂಡಿ ಒಂಟ್ರೋ ಕರಬಲ ನಡವಿಯ ಬಸಲ್ಲಿ ನೀರ ನೀರಂದಾರೋ ಕನ ಕನ ಬಸಲಾಡೈ ಮಾಡಿ ಮಾಡಿದೋ ಬಸಲ್ಲಿ ನೀರ ನೀರಂದಾರೋ ಕನ ಕನ ಬಸಲಾಡೈ ಮಾಡಿ ಮಾಡಿದೋ ಬಸಲ್ಲಿ ನೀರ ನೀರಂದಾರೋ ಕನ ಕನ ಬಸಲಾಡೈ ಮಾಡಿ ಮಾಡಿದೋ ಬಸಲ್ಲಿ ಪತ್ತೆ ಪೈಲವನ ಅಪುಂಡ ಪಾಳೆಗಾರಿದ್ದ ಮಂದೇಶವನ ಡಂಕೆ ನಡ ಶಾರಣ್ಣ ಜಂಕರ್ ಹೊಡಿ ಶಾರಣ್ಣ ಭೂಮಿ ಆಕಾಶಕ್ಕಿನ್ನ ಬಸಲ್ಲಿಯ ಜೋಡಿಯ ಕಬಾರಲ್ಲಿಯ ಕೂಡಿ ಒಂಟ್ರೋ ಕರಬಲ ನಡವಿಯ ಬಸಲ್ಲಿಯ ಜೋಡಿ ಕಬರಲ್ಲಿಯ ಕೂಡಿ ಒಂಟ್ರೋ ಕರಬಲ ನಡವಿಯ ಬಸಲ್ಲಿಯ ಜೋಡಿಯ ಕಬರಲ್ಲಿಯ ಕೂಡಿ ಒಂಟ್ರೋ ಕರಬಲ ನಡವಿಯ ನಡದಾರೋ ರಣಬ್ಯಾಗ ಹಿಡದಾರೋ ಕೈಯಾಗ ಪಂಚ ಹತಿಯಾರ ವತಿ ಕತ್ತಿಡಾರ ಅಜಂಗಿನ ಸಾಮಾನೇನು ಕಡಮಿನಿಲ್ಲ ತಂದಿ ಹುಸೇನಿ ಸಾಹಿಬನ ಕೇಳ್ಯಾರಲ್ಲ ಹುಕಮ ಕೊಟ್ಟೋ ಶರಣ ಏನಿ ಶ್ಯಾಮ ಕರಣ ದಿನಿ ನಂದೋಮವನ ಅರಸಕ್ಕಿ ಒಪ್ಪುದು ಮವನಾಗ ಅಧಿಕಾರಿ ದ್ರೋಮದಿನದಾಗ ಅರಸಕ್ಕಿ ಒಪ್ಪುದು ಮವನಾಗ ಅಧಿಕಾರಿ ದ್ರೋಮದಿನದಾಗ ಅರಸಕ್ಕಿ ಒಪ್ಪುದು ಮವನಾಗ ಅಧಿಕಾರಿದ್ರೋ ಮದಿನದಾಗ ಅರಸಕ್ಕಿ ಒಪ್ಪುದು ಮವನಾಗ ಅಧಿಕಾರಿದ್ರೋ ಮದಿನದಾಗ ಮದಿನ ಬಿಟ್ಟಾರ ವ್ಯಾಟಿ ಗಂಟಾರ ಸಂಘ ಕಟ್ಟಾರು ಮುದಕಿ ಮಾಗ ಮದಿನ ಬಿಟ್ಟಾರ ವ್ಯಾಟಿ ಗಂಟಾರ ಸಂಘ ಕಟ್ಟಾರು ಮುದಕಿ ಮಾಗ ಅರಸಕಿ ಒಪ್ಪುದು ಮವನಾಗ ಅಧಿಕಾರಿ ದ್ರೋ ಮದಿನದಾಗ ಏ ಪೈಲ್ವಾನ ಇದ್ದವಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಪೈಲ್ವಾನ ಇದ್ದವಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಏ ಪೈಲ್ವಾನ ಇದ್ದವಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಪೈಲ್ವಾನ ಇದ್ದವಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಪೈದವನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವುದ ನಿಮಗ ಪೈದವನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವುದ ನಿಮಗ ಅರಸಕಿ ಒಪ್ಪುವುದು ಮವನಾಗ ಅಧಿಕಾರಿ ದ್ರೋಮದಿನದಾಗ ನೋಡಿ ಲಗಾದಾತ ಪೈಲ್ವಾನಗ ಜಾಬ್ದಿಲಿ ಕೇಳನ ಪೈಲ್ವಾನಗ ನೋಡಿ ಲಗಾದಾತ ಪೈಲ್ವಾನಗ ಜಾಬ್ದಿಲಿ ಕೇಳನು ಆವಾಗ ಮವನಾಗ ಜಬ್ಬಿಲಿ ಕೇಳನ ಪೈಲ್ವಾನಗ ನೋಡಿ ಲಗಾದಾತ ಮವನಾಗ ಜಬ್ಬಿಲಿ ಕೇಳನ ಪೈಲ್ವಾನಗ ಪೈಲ್ವಾನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವುದ ನಿಮಗ ಪೈಲ್ವಾನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವುದ ನಿಮಗ ಅರಸಕಿ ಒಪ್ಪುವುದು ಮವನಾಗ ಅಧಿಕಾರಿ ದ್ರೋ ಮದಿನದಾಗ ಶಂಗರ ಮುತ್ತಿ ಊರೈತಿ ಮೋಜಿನಾಗ ಹನುಮಂತ ಕವಿಯ ಮನನು ಹಿಂಗ ಶಂಗರ ಮುತ್ತಿ ಊರೈತಿ ಮೋಜಿನಾಗ ಹನುಮಿಯ ಮಾಡ ಹಿಂಗ ಕೆಂಗಲಗುತ್ತಿ ಊರೈತಿ ಮೋಜಿನಾಗ ಹನುಮಂತ ಕವಿಯ ಮಾಡನು ಹಿಂಗ ಕೆಂಗಲಗುತ್ತಿ ಊರೈತಿ ಮೋಜಿನಾಗ ಹನುಮಪ್ಪ ಕವಿಯ ಮಾಡನು ಹಿಂಗ ಅಕ್ಷರ ಹಿಂಗ ಏನು ತಿಳಿದಂಗ ಮಾಡಿ ಮಾಡ್ಯಾರು ದೈವಕ ತಿಳುವಂಗ ಅಕ್ಷರ ಹಿಂಗ ಏನು ತಿಳಿದಂಗ ಕೂಡಿ ಮಾಡ್ಯಾರು ದೈವಕ ತಿಳುವಂಗ ಅರಸಕ್ಕಿ ಒಪ್ಪುದು ಮವಲಾಗ ಅಧಿಕಾರಿ ದ್ರೋ ಮದಿನದಾಗ ಅರಸಕ್ಕಿ ಒಪ್ಪುದು ಮವಲಾಗ ಅಧಿಕಾರಿ ದ್ರೋ ಮದಿನದಾಗ ಅರಸಕ್ಕಿ ಒಪ್ಪುದು ಮವಲಾಗ ಅಧಿಕಾರಿ ದ್ರೋ ಮದಿನದಾಗ ಮದಿನ ಬಿಟ್ಟಾರ ಗಟ್ಟಿಗೊಂಡಾರ ಸಂಘ ಕಟ್ಟಾರ ಮುದಕಿ ಮಾಗ ಮದಿನ ಬಿಟ್ಟಾರ ಗಟ್ಟಿಗೊಂಡಾರ ಸಂಘ ಕಟ್ಟಾರ ಮುದಕಿ ಮಾಗ ಬನುಬಾಯಿಯ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿ ಲೋಹಾರ ಬನುಬಾಯಿಯ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿ ಲೋಹಾರ ಬನುಬಾಯಿಯ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿ ಲೋಹಾರ ಬನುಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿ ಲೋಹಾರ ಬನುಬಾಯಿ ದುಃಖಕ್ಕ ಅಳತಿಲ್ಲಾ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬಾಣು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬಾನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬಾನು ಬಾಯಿ ಸಗನ ತಾಯಿ ಬನು ಬೈದು ಕಕ ಅಳತಿಲ್ಲ ಕತ್ತಲ ಗೌದಗಾತ್ರ ಜಗಕ್ಕೆಲ್ಲ ನೋಡಲಿಲ್ಲ ಕಣ್ಣ ತೆರೆಯಲಿಲ್ಲ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಕಂದನ ನೋಡಿಯ ದಿನ ಬಂದನಲ್ಲ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಸಣ್ಣ ಕುಡಿಯಲಿಲ್ಲ ಹಾಲ ಕೆಂಗಲ್ ಗುತ್ತಿ ಊರ ಐತ್ರಿ ಬಹು ಸಲ ಬಾದಿ ಪಿರಾಯ ನಮ್ಮ ಮೇಲ ವಸ್ತದ ಚನ ಬಸು ಹೇಳನಲ್ಲ ವಸ್ತದ ಚನ ಬಸು ಹೇಳನಲ್ಲ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಬನು ಬಾಯಿ ಸಗನ ತಾಯಿ ಸಣ್ಣ ಬಾಲ ಕುಡಿಯಲಿಲ್ಲ ಹಾಲ ಕಾಸಿಮ ಸಾಹೇಬರು ದೊಡ್ಡ ಶರಣರು ಕರಬಲ್ಲ ನಾಡದ ಕನ್ನಡದಾರು ಕಾಸಿಮ ಸಾಹೇಬರು ದೊಡ್ಡ ಶರಣರು ಕರಬಲ್ಲ ನಾಡದ ಕನ್ನಡದಾರು ಸಾಹೇಬರು ದೊಡ್ಡ ಶರಣರು ಕರಬಲ್ಲ ನಾಡದ ಕನ್ನಡದಾರು ಕಾಸಿಮ ಸಾಹೇಬರು ದೊಡ್ಡ ಶರಣರು ಕರಬಲ್ಲ ನಾಡದ ಕನ್ನಡದಾರು ಸಾಂಗ ಸಹಿತ ಬರ್ಸಿ ಬಾಣ ತಯ್ಯಾರ ನಾಳ ಕತ್ತಿಯ ಪಟ್ಟಿ ಪಿರನ ಕೈಯಾಗ ಡೌಲ ಮಾಡಿ ಅವರು ಕುದುರಿ ಜಿಗಿಸಾರ ಮಕ್ಕ ಮದೀನ ಬಿಟ್ಟ ನಡದಾರ ಕಾಸಿಮ ಸಾಹೇಬರು ದೊಡ್ಡ ಶರಣರು ಕರಬಲ್ಲ ನಾಡದ ಕನ್ನಡದಾರ ಕಾಸಿಮ ಸಾಹೇಬರು ಬಾಳ ಆದರು ತಪ ಚಿಟ್ಟಾಗಿ ನಡೆದಾರು ಮೋರ್ಯಾರು ಕಾಸಿಮ ಸಾಹೇಬರು ಬಾಳ ಆದರು ತಪ ಚಿಟ್ಟಾಗಿ ನಡೆದಾರು ಮೋರ್ಯಾರು ಕಾಸಿಮ ಸಾಹೇಬರು ದೊಡ್ಡ ಶರಣರು